ಹೇತುತಃ ದೃಶ್ಯತ್ವಾವಿಚಾರಿತ್ವಾ ನಿತ್ಯೋ ನಿತ್ಯ ಇಷ್ಯತಿ. ಅತಃ ಆದ್ದರಿಂದ ವಿಜ್ಞಾನ ಶಬ್ದತಃ ಅಯಂ ವಿಜ್ಞಾನಮಯ ಕೋಶ ಎನ್ನುವ ಹೆಸರಿನಿಂದ ಕರೆಯಲ್ಪಟ್ಟಂತಹ ಈ ಕೋಶವು ನ ಪರಾತ್ಮಸ್ಯಾತ್, ಇದು ಆತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ವಿಜ್ಞಾನಮಯ ಕೋಶ ಇದು ಆತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಬುದ್ಧಿ, ಸೂಕ್ಷ್ಮ ಜ್ಞಾನೇಂದ್ರಿಯಗಳು ತಮ್ಮ ಸ್ಥಿತಿಯನ್ನು ಹೊಂದಿದೆಯೋ, ಯಾವ ವಿಜ್ಞಾನಮಯ ಕೋಶದಲ್ಲಿ ಇವೆಲ್ಲವೂ ಸ್ಥಿತವಾಗಿದೆಯೋ ಅವಷ್ಟು ನಮ್ಮ ಅನುಭವಕ್ಕೆ ಬರುವಂಥವೇ ಆಗಿವೆ. ತಿಳಿಯಿತು, ತಿಳಿಯಲಿಲ್ಲ, ಅರ್ಥ ಆಯಿತು, ಅರ್ಥ ಆಗಲಿಲ್ಲ, ಗೊಂದಲ ಆಗಿದೆ, ಕನ್ಫ್ಯೂಷನ್ ಆಗಿದೆ, ಇವೆಲ್ಲವೂ ನಮ್ಮ ಅರಿವಿಗೆ ಒಳಪಡ್ತವೆ. ಅಷ್ಟೇ ಅಲ್ಲ, ಸೂಕ್ಷ್ಮ ಜ್ಞಾನೇಂದ್ರಿಯಗಳು, ಸಂವೇದನಾಶೀಲವಾದ ಜ್ಞಾನೇಂದ್ರಿಯಗಳು, ಅದು ಅಂತಃಕರಣಾದ ವಿಜ್ಞಾನಮಯ ಕೋಶ. ನೋಡಬೇಕು ಇತ್ಯಾದಿ ಪ್ರವೃತ್ತಿಗಳು ಬೇರೆ, ಅವುಗಳ ಬಗ್ಗೆ ಸಂವೇದನ ಬೇರೆ. ಸಂವೇದನದಲ್ಲಿ ಸೆನ್ಸಿಂಗ್ ಇದೆ, ಯು ಫೀಲ್, ಸೆನ್ಸ್ ಮಾಡ್ತೀವಿ. ನೋಡಬೇಕು ಅನ್ನೋ ಇಚ್ಛೆಯಲ್ಲಿ, ನೋಡಬೇಕು ಅನ್ನೋ ಇಚ್ಛೆ ಮಾತ್ರ ಇರ್ತದೆ, ಇದನ್ನು ಹಾಲೇನು ಸಂವೇದನೆ ಇರಬೇಕು ಅಂತ ನಿಯಮ ಇಲ್ಲ. ಇನ್ನು ನೋಡುತ್ತಿರುವ ಕಣ್ಣಿಗೆ ಜಡ, ಏನ್ ನೋಡ್ತೀನಿ, ಏನ್ ನೋಡುವುದಿಲ್ಲ, ಏನ್ ನೋಡಬಾರ್ದು, ಯಾವ್ದು ನೋಡ್ಬೇಕು, ಇವ ಹಾವುಗಳ ಸ್ವಾತಂತ್ರ್ಯತೆಯೂ ಇಲ್ಲ, ಇವ ಹಾವುಗಳ ಸ್ವಾತಂತ್ರ್ಯತೆಯೂ ಇಲ್ಲ. ಇದು ಬಹಳ ಚಂದದ, ಸ್ವಲ್ಪ ನೀವು ಗಮನ ಇಟ್ಟು ನೋಡಿ. ಸ್ವಲ್ಪ ಟೋಟಲಿ ಸಂವೇದನಾಶೀಲ ನಮ್ಮ ಇಂದ್ರಿಯ ಗೋಲಕಗಳು ಟೋಟಲಿ ಸಂವೇದನಾಶೀಲ, ಅತ್ಯಂತ ಸಂವೇದನೆಯಿಂದ ಕೂಡಿತ್ತು ವಿಜ್ಞಾನಮಯ ಕೋಶ. ಇನ್ನು ಮನೋಮಯ ಕೋಶ ಇವೆರಡರಲ್ಲಿ ಮಧ್ಯದಲ್ಲಿ ಮನೋಮಯ ಕೋಶ, ಸಂವೇದನ, ನೋಡಬೇಕು ಅನ್ನೋ ಇಚ್ಛಾ, ಕಣ್ಣು ಉಪಕರಣ ಲಭ್ಯ. ನೋಡಬೇಕು ಅನ್ನೋ ಕಣ್ಣಲ್ಲ, ನಾನು ಹೇಳಿದ್ದೀನಿ ಕಣ್ಣು ನೋಡೋದನ್ನು ಇಲ್ಲ, ಕಣ್ಣು ನೋಡೋದಿಲ್ಲ ಅಂತೂ ಇಲ್ಲ, ನೋಡ್ತಂದು ಅಂತೂ ಇಲ್ಲ. ಕಣ್ಣು ತಕ್ಷಣ ನೀವು ಕ್ಯಾಮ್ರಾ ಉದಾಹರಣೆ ಹೋಗ್ಬಿಡ್ತು, ಲೆನ್ಸ್ ದೊಡ್ಡದು ನೋಡ್ತದೋ ಸಣ್ಣದು ನೋಡ್ತದೋ, ಕೆಂಪು ನೋಡ್ತದೋ ಬಿಳಿದು ನೋಡ್ತದೋ, ಅದೊಂದು ಗೋಲಕ ಮಾತ್ರ. ಕಣ್ಣು ಎನ್ನುವ ಉಪಕರಣಕ್ಕೆ ನೋಡಬೇಕು ಎನ್ನುವ ಸಂವೇದನೆ ಎಲ್ಲಿ ಹುಟ್ಟುತ್ತದೋ ಅದು ವಿಜ್ಞಾನಮಯ ಕೋಶ. ಈ ಕೋಶ ಇಷ್ಟರ ಮಟ್ಟಿಗೆ ಅನಲಿಟಿಕಲ್ ಆಗಿ ಲಭ್ಯ ಇದೆ. ಇದರರ್ಥ ಈ ಕೋಶವು ನಾನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಾಯ್ತಲ್ಲ. ಯಾವ ಮರ, ಎಂಥ ಮರ, ಎಷ್ಟು ದಪ್ಪ ಇದೆ, ಎಷ್ಟು ಎತ್ತರ ಇದೆ, ಹಿಂದುಗಡೆ ಎಷ್ಟು ಎತ್ತರ ಇದೆ, ಇಷ್ಟು ಪರೀಕ್ಷೆಗೆ ಒಂದು ವೇಳೆ ಈ ವಸ್ತು ಲಭ್ಯ ಇದ್ದದ್ದು ಆದರೆ ಈ ವಸ್ತು ನಾನಾಗಲಿಕ್ಕೆ ಸಾಧ್ಯವಿಲ್ಲ, ನಾನು ಪರೀಕ್ಷೆ ಮಾಡ್ಬೋದು. ಹಾಗೆ ವಿಜ್ಞಾನಮಯ ಕೋಶ ಸ್ಕ್ರುಟಿನಿ ನಮ್ಮ ಪರೀಕ್ಷೆಗೆ ಒಳಪಟ್ಟಿದೆ, ನಾವನ್ನು ಪರೀಕ್ಷಿಸಬಹುದು. ಅದಕ್ಕಾಗಿ ನಾವು ಮೂರು ಲಾಜಿಕ್ ಅನ್ನು ಕೊಡ್ತಾರೆ. ಯಾಕಪ್ಪ ವಿಜ್ಞಾನಮಯ ಕೋಶ ಆತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ? ನಂಬರ್ ಒನ್, ಜಡತ್ವ. ಒನ್ ಟೂ ತ್ರೀ, ಜಡತ್ವ, ಇದು ಜಡವಾಗಿದೆ. ಪರಿಚ್ಛಿನ್ನ ಹೇತು, ಇದು ಪರಿಮಿತಿಗೆ ಒಳಪಟ್ಟಿದೆ. ದೃಶ್ಯತ್ವ ಮೂರನೇ, ಇದರ ವಿಕಾರಗಳು ನಮಗೆ ಕಂಡುಬರುತ್ತವೆ. ನಾಲ್ಕನೇದು ಕೊಟ್ಟಿದ್ದಾರೆ ವ್ಯಭಿಚಾರಿತ್ವ, ಕ್ಷಣ ಕ್ಷಣಕ್ಕೂ ಇದು ವ್ಯಭಿಚಾರಗೊಳ್ಳುತ್ತದೆ. ಇದಕ್ಕೆ ಇದರದೇ ಆದಂತಹ ಸ್ಟ್ಯಾಂಡ್ ಇಲ್ಲ. ಇದು ಮೈಕ್ ಸ್ಟ್ಯಾಂಡ್ ಇದ್ದಂತೆ, ಯಾರ್ಯಾರಿಗೆ ಎಲ್ಲೆಲ್ಲಿ ಕೂತಿರ್ತಾರೋ ಅದು ಮೈಕ್ ಹೋಗ್ತದೆ. ಮೈಕ್ ಒಂದೇ ಹೋಗುದಿಲ್ಲ, ಮೈಕ್ ಸ್ಟ್ಯಾಂಡ್ ಹೋಗ್ತದೆ. ಅದರ ಸ್ಥಾನ ಯಾವುದು? ಅದರದೇ ಆದ ಯಾವ ಸ್ಥಾನವೂ ಇಲ್ಲ. ಪರಿಚ್ಛಿನ ವ್ಯಭಿಚಾರಿತ್ವ ವಿಜ್ಞಾನಮಯ ಕೋಶ ಎನ್ನುವ ಹೆಸರಿನಿಂದ ಶಬ್ದತಃ, ಅಯಂ ಶಬ್ದತಃ, ವಿಜ್ಞಾನಮಯ ಕೋಶ ಅನ್ನುವ ಹೆಸರಿನಿಂದ ಪ್ರಸಿದ್ಧವಾದಂತಹ ಈ ಕೋಶ ಪರಾತ್ಮ ನ ಸ್ಯಾತ್. ಮೊದಲು ಸಣ್ಣ ಲಾಜಿಕ್ಕಿದೆ, ಆಮೇಲೆ ಹೇಳ್ತೇನೆ. ಇನ್ನೋಡಿ ಜಡತ್ವ ವಿಜ್ಞಾನಮಯ ಕೋಶ, ಇದು ಜಡ ಯಾಕೆ ಅಂದ್ರೆ ಇದು ಪರಾವಲಂಬಿತ. ಇದಕ್ಕೆ ಸ್ವತಂತ್ರವಾದ ತನ್ನದೇ ಒಂದು ಚೇತನತಾ ಇಲ್ಲ ಅಷ್ಟೇ. ತಸ್ಮಾತ್ ಜಡಂ, ವಿಜ್ಞಾನಮಯ ಕೋಶ ಏನಿದು ಜಡಂ. ಪರಿಚ್ಛಿನ್ನತ್ವ ಹೇತು, ಪರಿಮಿತಿಗೆ ಒಳಪಟ್ಟಿದೆ. ಇದು ಆಸೆ ಇಚ್ಛೆಗಳನ್ನು ಉಂಟು ಮಾಡುವ ಶಕ್ತಿ ಇದಕ್ಕಿಲ್ಲ. ಆಸೆ ಪಡುವ ಇಚ್ಛಿಸುವ ಸ್ವಾತಂತ್ರ್ಯತೆ ವಿಜ್ಞಾನಮಯ ಕೋಶಕ್ಕಿಲ್ಲ. ಯಾರೋ ಇಚ್ಛೆ ಪಡ್ತಾರೆ, ಯಾರೋ ಇಂದ್ರಿಯಗಳನ್ನು ಆಪರೇಟ್ ಮಾಡ್ತಾರೆ, ಇದು ಇಂಪ್ರೆಷನ್ಗಳನ್ನು ಸ್ವೀಕಾರ ಮಾಡ್ತದೆ. ಒಟ್ಟು ಕ್ಲಿಕ್ ಮಾಡಿದಾಗ ಹೊರಗಿರುವ ಚಿತ್ರ ಒಳಗೆ ಸ್ವೀಕರಿಸಲ್ಪಡುತ್ತದೆ ಅಷ್ಟೇ. ಇದು ಎಕ್ಸ್ಟ್ರಾರ್ಡಿನರಿ ಕ್ಯಾಮ್ರಾ ಯಾಕೆ ಅಂತಂದ್ರೆ, ನೀವು ಕ್ಲಿಕ್ ಮಾಡಿದಾಗ ಒಳಗಡೆ ಏನು ಟ್ರಾನ್ಸ್ಫರ್ ಆಗ್ತದೆ ಇಂಪ್ರೆಷನ್ನು, ಅದನ್ನು ಅಳಿಸಿ ಅದೇ ಜಾಗದಲ್ಲಿ ಪುನಃ ಇನ್ನೊಂದು ಇಂಪ್ರೆಷನ್ ತಗೊಳ್ಳಿ ನಮ್ಮ ಕಡೆಯಿಂದ ಆಗೋದಿದೆ. ಡಿಲೀಟ್ ಅಂತ ನಾವು ಮಾಡ್ತಿರಲ್ಲ, ಏನು ಡಿಲೀಟ್ ಅದು? ಅದಕ್ಕೆ ಆ ಉದಾಹರಣೆ ಸರಿಯಾಗುವುದಿಲ್ಲ. ನೀವು ರೋಲ್ ಕ್ಯಾಮ್ರಾ ಉದಾಹರಣೆ ಕೊಡಿ. ರೋಲ್ ಕ್ಯಾಮ್ರಾ ಉದಾಹರಣೆ ಕೊಟ್ಟಾಗ ಹೊರಗಿನ ಏನು ಇಂಪ್ರೆಷನ್ ಆಗ್ತದೆ ಒಳಗಡೆ ಅದಲ್ಲೇ, ಬಿಕಾಸ್ ನೆಕ್ಸ್ಟ್ ರೋಲ್ ತಂದ್ರೆ ಇನ್ನೊಂದು ಇಂಪ್ರೆಷನ್ ತಗೋ, ನೆಕ್ಸ್ಟ್ ಇನ್ನೊಂದು ನಂಬರ್ ಬರ್ತಿ ಮತ್ತೊಂದು ಇಂಪ್ರೆಷನ್ ತಗೋ. ಇಲ್ಲೂ ಅಷ್ಟೇ, ಕ್ಷಣ ಕ್ಷಣಕ್ಕೂ ಕೂಡ ಇದು ಬದಲಾವಣೆಗೆ ಒಳಪಟ್ಟಿರುತ್ತದೆ. ಆದ್ದರಿಂದ ಪರಿಚ್ಛಿನ್ನತ್ವ ಹೇತು, ಇದು ಪರಿಮಿತಿಗೆ ಒಳಪಟ್ಟಿದೆ ಎನ್ನುವ ಕಾರಣದಿಂದಲೂ ಆತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಸಿಂಪಲ್ ಲಾಜಿಕ್ ಏನಂದ್ರೆ, ಆತ್ಮ ಯಾವುದೇ ಪ್ರಕಾರವಾದ ಪರಿಚ್ಛಿನ್ನತೆಗೆ ಒಳಪಟ್ಟಿಲ್ಲ. ವಿಜ್ಞಾನಮಯ ಕೋಶ ಪರಿಚ್ಛಿನ್ನವಾಗಿದೆ, ಮಿತಿಗೆ ಒಳಪಟ್ಟಿದೆ. ಆತ್ಮನಿಗೆ ಮಿತಿ ಇಲ್ಲ. ಆದ್ದರಿಂದ ಈ ವಿಜ್ಞಾನಮಯ ಕೋಶವು ಆತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ಶಬ್ದವನ್ನು ಲಾಜಿಕ್ ಹಾಕಿ ಉದಾಹರಣೆ ಕೊಟ್ಟು ಆ ಮೂಲಕವಾಗಿ ಸಿದ್ಧಾಂತವನ್ನು ಮಂಡಿಸಿದೆ. ಸಿಂಪಲ್ ಎರಡು ಮೂರು ದಿವಸ ಕ್ಲಾಸ್ಗಾಗಿ ಎಕ್ಸರ್ಸೈಸ್ ಹಾಕ್ಕೊಡ್ತೀನಿ. ಲಾಜಿಕ್ ಏನು, ನ್ಯಾಯ ಏನು, ಸಿದ್ಧಾಂತಕ್ಕೆ ಹೇಗೆ ಬಂದ್ರಿ? ಪರಿಚ್ಛಿನ್ನ ಹೇತು ಶಾಸ್ತ್ರ ಹೇಳ್ತದೆ, ಇವೆಲ್ಲ ಇಂದ್ರಿಯ ವಿಜ್ಞಾನಮಯ ಕೋಶವು ಇದು ಪರಿಮಿತಿಗೆ ಒಳಪಟ್ಟಿದೆ. ಹೇಗೆ ಹೇಳ್ತೀರಾ ಪರಿಮಿತಿ ಒಳಪಟ್ಟಿದೆ ಅಂತೇಳಿ? ಪ್ರತಿಯೊಂದು ಯೂನಿಟ್ ಆಫ್ ವಿಜ್ಞಾನಮಯ ಕೋಶ ಏನಿದೆಯೋ ಅದು ಕ್ಷಣ ಕ್ಷಣಕ್ಕೂ ಏನಾಗ್ತದೆ? ಬದಲಾಗ್ತದೆ. ಆದ್ದರಿಂದ ಪರಿಮಿತಿ ಒಳಪಟ್ಟಿದೆ. ಆದರೆ ಆತ್ಮನು ಯಾವುದೇ ಬದಲಾವಣೆಗೆ ಒಳಪಡುವುದಿಲ್ಲ. ಎಲ್ಲ ಬದಲಾವಣೆಗಳನ್ನು ಗುರುತಿಸ್ತದೆ, ಆದರೆ ಬದಲಾವಣೆಗೆ ತಾನು ಒಳಪಡುವುದಿಲ್ಲ. ಆತ್ಮನಿಗೆ ಆದ್ದರಿಂದ ಪರಿಚ್ಛಿನ್ನತ್ವ ಇಲ್ಲ. ಆದ್ದರಿಂದ ಆತ್ಮ ಏನಾಗ್ತದೆ? ಅಪರಿಚ್ಛಿನ್ನ. ವಿಜ್ಞಾನಮಯ ಕೋಶವು ಪರಿಚ್ಛಿನ್ನವಾಗಿದ್ದರಿಂದಾಗಿ ಪರಿಚ್ಛಿನ್ನವಾದ ವಿಜ್ಞಾನಮಯ ಕೋಶವು ಆತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಇದು ಸಿದ್ಧ. ಮೂರನೇದು ದೃಶ್ಯತ್ವ. ವಿಜ್ಞಾನಮಯ ಕೋಶ ನಮ್ಮ ಅನುಭವಕ್ಕೆ ಒಳಪಟ್ಟಿದೆ. ಹೇಗೆ ಈ ಹಾಲು, ಹಾಲಿನಲ್ಲಿದ್ದಂತಹ ಎಲ್ಲ ವಿದ್ಯಾರ್ಥಿ ಗಣ, ಇದು ನಮ್ಮ ಅನುಭವಕ್ಕೆ ಒಳಪಟ್ಟಿದೆಯೋ, ಹೇಗೆ ಈ ಮಲಗುಂದ ಕ್ಷೇತ್ರ ಇದು ನಮ್ಮ ಅನುಭವಕ್ಕೆ ಒಳಪಟ್ಟಿದೆಯೋ, ಹಾಗೆ ವಿಜ್ಞಾನಮಯ ಕೋಶವೇ ನಮ್ಮ ಅನುಭವಕ್ಕೆ ಒಳಪಟ್ಟಿದೆ. ಈ ಸಭಾಮಂಟಪ ಇದು ನಮ್ಮ ಅನುಭವಕ್ಕೆ ಒಳಪಟ್ಟಿದೆ ಅಂದಾಗ ಇದರೊಳಗೆ ಏನೇನು ವಸ್ತುಗಳು ಪದಾರ್ಥಗಳಿಗೋ ಅವೆಲ್ಲವನ್ನು ಒಟ್ಟಾರೆ ಅನುಭವಿಸೋದಿಲ್ಲ, ಒಂದೊಂದನ್ನಾಗಿ ಅನುಭವಿಸುತ್ತೆ. ಹೌದಾ? ಹಾಗೆಯೇ ವಿಜ್ಞಾನಮಯ ಕೋಶ ಅನ್ನೋದು ಒಂದು ದೊಡ್ಡ ಹಾಲ್ ಇದ್ದಾಗ, ಲೈಬ್ರರಿ ಇದ್ದಾಗ, ಏಕತ್ರವಾಗಿ ಎಲ್ಲವನ್ನು ನಾವು ಅನುಭವಿಸ್ಲಿಕ್ಕಾಗೋದಿಲ್ಲ, ಒಂದೊಂದನ್ನಾಗಿ ಅನುಭವಿಸ್ತಾ ಇರ್ತೀವಿ. ಹೀಗಾಗಿ ದೃಶ್ಯತ್ವ ಹೋಗ್ಬಿಡಿ. ವಿಜ್ಞಾನಮಯ ಕೋಶ ದೃಶ್ಯ ಸೋವಾತ್. ವಿಜ್ಞಾನಮಯ ಕೋಶವು ದೃಶ್ಯವಾಗಿದ್ದರಿಂದಾಗಿ ಪ್ರಶ್ನಿಸೋಣ, ಯಾರಿಗೆ ದೃಶ್ಯವಾಗಿದೆ? ಆತ್ಮ, ಪರಾತ್ಮ, ಯಾರಿಗೆ ದೃಶ್ಯವಾಗಿದೆ? ಏ, ನಾವು ಮಲಗುಂದ ಹಾಲ್ ನೋಡಿ ಬಿಡ್ರಿ, ಭಾರಿ ಚಂದ ಸುಂದರವಾಗಿದೆ. ಯಾರಿಗೆ? ನೋಡಿದವ್ರಿಗೆ. ನನಗೆ ಏನು? ಹಾಲ್ ಒಂದ ನೋಡಿದ್ಯಾ? ಹಾಲ್ ಒಳಗಿರುವಂತ ಎಲ್ಲ ಸಾಮಾನು ನೋಡಿದ್ಯಾ? ಒಂದೊಂದನ್ನಾಗೆ ನೋಡಿದ್ಯಾ? ಎಲ್ಲ ಒತ್ತಾರೆ ನೋಡಿದ್ಯಾ? ಹಾಗೆ ಇಲ್ಲಿ ಕೂಡ ಇದು ಜ್ಞಾನ, ಇದು ಅಜ್ಞಾನ, ಇದು ಪ್ರವೃತ್ತಿ, ಇದು ಸತ್ವ, ಇದು ರಜಸ್ಸು, ಇದು ತಮಸ್ಸು. ಇವು ವಿಜ್ಞಾನಮಯ ಕೋಶದೊಳಗಿರುವಂತಹ ಪದಾರ್ಥಗಳು. ದೃಶ್ಯತ್ವ ಯಾವ ಆತ್ಮನಿಗೆ ವಸ್ತು ದೃಶ್ಯಗಳಾಗಿವೆಯೋ ಆ ಆತ್ಮ ಇವನು ಹೊರತುಪಡಿಸಿ ಬೇರೆ ಇದ್ದರಿಂದಾಗಿ ವಿಜ್ಞಾನಮಯ ಕೋಶವು ಆತ್ಮ ಆಗಲಿಕ್ಕೆ ಸಾಧ್ಯ. ಸಿದ್ಧಾಂತ ಅಂತಿರುವ ಆ ಆತ್ಮನನ್ನ, ಅಂತಿರುವ ಆ ಕೋಶವನ್ನ ವಿಜ್ಞಾನಮಯ ಕೋಶ ಎನ್ನುವ ಶಬ್ದದಿಂದ ಹೇಳಲ್ಪಟ್ಟಿದೆ. ಅದು ಎಂದಿಗೂ ಪರಮಾತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಆದರೂ ನೀನು ಹಠ ಮಾಡಿ ಕೇಳ್ತಾ ಇದ್ದೀನಿ ಅಂದ್ರೆ ನ್ಯಾಯ ನೋಡ್ಕೊಡ್ರಿ. ನ್ಯಾಯ ಅನಿತ್ಯ ನಿತ್ಯ ನ ಇಷ್ಯತಿ. ಏನ್ ನ್ಯಾಯ ಹೇಳ್ತದೆ? ಯಾವುದು ಅನಿತ್ಯವೋ ಅದು ನಿತ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲಪ್ಪ. ಯಾವುದು ಅನಿತ್ಯವೋ ಅದನ್ನು ನಿತ್ಯ ಅಂತ ಲೆಕ್ಕಕ್ಕೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲಪ್ಪ. ಇದು ಅನಿತ್ಯ. ವಿಜ್ಞಾನಮಯ ಕೋಶ ಅನಿತ್ಯ, ಮನೋಮಯ ಕೋಶ ಅನಿತ್ಯ, ಇವು ಯಾವ ಆತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ಅನ್ವಯ ವ್ಯತಿರೇಕ ಮಾಡ್ತಾ ಇಲ್ಲಿವರೆಗೂ ಬಂದಿದ್ದೀವಿ. ಎಲ್ಲಿಂದ ಪ್ರಾರಂಭ ಮಾಡಿದ್ವಿ? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಅದನ್ನು ದಾಟಿ ನಾವು ಈಗ ಬಂದಿದ್ದೀವಿ. ಇಲ್ಲಿವರೆಗೂ ಅವೆಲ್ಲವನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಏನೆಂದು ಆತ್ಮ ಎಂದು ಲೆಕ್ಕಕ್ಕೆ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಜಿಜ್ಞಾಸ ಮಾಡದೇ ಇದ್ದಾಗ ಸ್ಥೂಲ ಶರೀರವೇ ಆತ್ಮ ಅಂತ ನಿರ್ಣಯ ಆಗಿಬಿಟ್ಟಿತ್ತು ಇವತ್ತಲ್ಲ, ಜನ್ಮ ಜನ್ಮಾಂತರಗಳಿಂದ. ಏನೋ ವರಿಸಿದ್ದ ವಿನಾಯಕನ ಕೃಪೆಯಿಂದಲೋ ದಕ್ಷಿಣಾಮೂರ್ತಿ ಕೃಪೆಯಿಂದಲೋ ಕೈಯೊಳಗೆ ಈ ಪವಿತ್ರವಾದ ಗ್ರಂಥ ಬಂದು ತೋರಿಸಿಕೊಡಿ ಶುರು ಮಾಡ್ತು. ಅದೆಲ್ಲವೂ ಕೂಡ ಅನಿತ್ಯ. ಅನಿತ್ಯವಾದ ಇವು ಯಾವೂ ಕೂಡ ನಿತ್ಯವೆಂದು ಪರಿಗಣಿಸಲಿಕ್ಕೆ ಆಗೋದಿಲ್ಲ. ಆನಂದ ಪ್ರತಿಬಿಂಬ ಪ್ರತಿಬಿಂಬ ಚುಂಬಿತ ತನುವು ವೃತ್ತಿಸ್ತಮೋಜೃಂಭಿತ ಆನಂದಮಯ ಪ್ರಿಯಾದಿ ಗುಣಕಃ ಲಾಭೋದಯ ಪುಣ್ಯಸ್ಯಾನುಭವೇ ವಿಭಾತಿ ಕೃತಿ ನಾಮ ಆನಂದ ರೂಪ ಸ್ವಯಂ ಸರ್ವೋ ನಂದತಿ ಯತ್ರ ಸಾಧು ತನುಃ. ಏನ್ ಆನಂದತಿ? ಎತ್ರ ಸಾಧು ತನು ಮಾತ್ರ ಅಲ್ಲಿ ಹೋಗಿ ಅಲ್ಲಿ ಕೊನೆಗೆ ನೋಡ್ರಿ ಅವ್ರು ಏನ್ ಹೇಳ್ತಾರ. ಎರಡು ಕಡೆ ನೋಡ್ಕೋಬೇಕು. ಪುಣ್ಯಸ್ಯಾನುಭವಿ ಹಂಗೆ ಇದೆ. ಮೂರನೇ ಸಾಲ ನೀವು ಹೇಳೋದು ಹಾ ಸರ್ವೋನಂದತಿ ನೀನು ಭೂತ್ವಾನಂದತಿ. ಭೂತ್ವಾನೇ ಕರೆಕ್ಟ್, ಭೂತ್ವ ಕರೆಕ್ಟ್ ಆಗಿದೆ. ಅದ ನಿಮ್ಮ ಭೂತ್ವ ನಿಮ್ದೇನಿದೆ ಭೂತ್ವಾನೇ ಕರೆಕ್ಟ್. ಸ್ವಯಂ ಭೂತ್ವ, ಸ್ವಯಂ ಭೂತ್ವ ಅಂತ ಬರ್ತದೆ. ಸರ್ವೋ ನಂದತಿ ಯತ್ರ ಸಾಧು ತನುಃ. ಸರ್ವೋ ನಂದತಿ ಭೂತ್ವಾ ನಂದತಿ ಯತ್ರ ಸಾಧು ತನುಃ. ಮಾತ್ರ ಪ್ರಯತ್ನಂ ವಿನಾ. ಇನ್ನು ಐದನೇ ಕೋಶಕ್ಕೆ ಬರೋಣ. ಯಾವ್ದು ಐದನೇ ಕೋಶ? ಆನಂದಮಯ ಕೋಶ. ಇನ್ನರ್ ಮೋಸ್ಟ್ ಕೋಶ, ಇನ್ನರ್ ಮೋಸ್ಟ್. ಈರುಳ್ಳಿ ಬಿಚ್ಚುತ್ತಾ ಬಿಚ್ಚುತ್ತಾ ಬಿಚ್ಚುತ್ತಾ ಈರುಳ್ಳಿಯ ಎಲ್ಲ ಪದರುಗಳನ್ನು ಬಿಚ್ಚಿದ ಮೇಲೆ ಒಳ ಹೊಂದಿರ್ತದೆ ನೋಡಿ, ಅದು ಪದರೇ ಇರೋದಿಲ್ಲ, ಅದಕ್ಕೆ ಒಂದಿಷ್ಟೇ ಬೀಜ ಮಾತ್ರ ಆಗಿರ್ತದೆ. ಅದು ಆನಂದಮಯ ಕೋಶ, ಅದು ಆನಂದಮಯ ಕೋಶ. ಅದನ್ನು ಬಿಚ್ಚಲಿಕ್ಕೆ ಹೋದ್ರೆ ಆನಂದಮಯ ಕೋಶ ಹೊರಟೋಗ್ಬಿಡ್ತದೆ, ನೀನೇ ಆನಂದ ಆಗಿಬಿಡ್ಬಿಡ್ತದೆ. ಅವು ಪದರು ಪದರು ಬಿಚ್ಚಿದಾಗ ಕಣ್ಣಾಗ ನೀರಷ್ಟು ಬರ್ತದೆ, ಅದು ಏನು ಜಾಸ್ತಿ ಲೆಕ್ಕ ಇಲ್ಲ. ಆ ಒಳಗೆ ಬೀಜ ಬಿಡಿಸಿದಾಗ ಏನು ಕಣ್ಣಾಗ ನೀರು ಬರ್ತದೆ, ಅದೇ ನಿಜವಾದ ಈರುಳ್ಳಿ. ಈ ಆನಂದಮಯ ಕೋಶ ಇಷ್ಟು ಕನ್ಫ್ಯೂಷನ್ ಅದ ಹೇಳ್ತೇನೆ ನಿಮಗೆ. ಇದು ಎಷ್ಟು ಕನ್ಫ್ಯೂಷನ್, ಇದೇ ಆತ್ಮಾನಂದ. 90 ಭಾಗದ ಅದ್ವೈತ ಸಾಧಕರು ಶ್ರವಣ ಮಾಡಿಯೂ ನಂತರ ಉಪನಿಷತ್ತುಗಳನ್ನ ಅಧ್ಯಯನ ಮಾಡಿಯೂ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಅಂದ್ರೆ ಏನು ಅಂದ್ರೆ, ಆನಂದಮಯವೇ ಆತ್ಮಾನಂದ. ನಿರ್ಣಯ ಮಾಡಿದವರು ಸಾಮಾನ್ಯರಲ್ಲ ಇವರು, ಘಟ್ಟಾನುಘಟಿಗಳು, ಪ್ರಕಾಂಡ ಪಂಡಿತರು ನಿರ್ಣಯ ಬಂದ. ಈಗ ಅಂತಹ ಆನಂದಮಯ ಒಂದು ಕೋಶವನ್ನು ನಾವು ಅಭ್ಯಾಸ ಮಾಡ್ತೀವಿ. ಆನಂದಮಯ ಅಂದ್ರೆ ಆನಂದಮಯ ಕೋಶ ಏನಿದು? ಆನಂದ ಪ್ರತಿಬಿಂಬ ಪ್ರತಿಬಿಂಬ ಚುಂಬಿತ ತನುವು. ಇದು ಒಂದು ಶರೀರ, ಇದು ಏನು ಶರೀರ? ಕಾರಣ ಶರೀರ. ಆನಂದಮಯ ಕೋಶ ಮಾತ್ರ ಅಲ್ಲ, ಅದು ಕಾರಣ ಶರೀರ. ಪ್ರಾಣಮಯ, ಮನೋಮಯ, ವಿಜ್ಞಾನಮಯಗಳು, ಕೋಶಗಳು ಮೂರು ಸೇರಿಸಿ ಸೂಕ್ಷ್ಮ ಶರೀರ. ಅನ್ನಮಯ ಕೋಶ ಜೊತೆಗೆ ಸ್ಥೂಲ ಶರೀರವೂ ಹೌದು. ಈ ಮಧ್ಯದ ನೋಡಿ ಸೂಕ್ಷ್ಮ ಶರೀರ, ಇದು ಮಾತ್ರ ಮೂರು ಕೋಶಗಳನ್ನು ಸೇರಿಸಿಯೇ ಇದು ಒಂದು ಶರೀರ. ಹಾಗೆ ಆನಂದಮಯ ಕೋಶಗಳಿಗೆ ಯಾವ್ಯಾವ ಶರೀರಗಳಿವೆ, ಯಾವ್ಯಾವ ಮತ್ತು ಬೇರೆ ಯಾವ ಕೋಶಗಳಿವೆ, ಯಾವೂ ಇಲ್ಲ. ಆನಂದಮಯ ಅನ್ನುವುದೇ ಒಂದು ಶರೀರ, ಆನಂದ ಅದು ಪ್ರತಿಬಿಂಬ. ಆಮೇಲೆ ಹೇಳ್ತೇನೆ, ಆನಂದ ಚುಂಬಿತ ತನುಹು, ಆನಂದ ಎನ್ನುವ ತನುಹು ಶರೀರ, ಆನಂದ ಎನ್ನುವುದೇ ಈ ಶರೀರದ ಒಂದು ಯೂನಿಟ್, ಒಂದು ಘಟಕ. ಆನಂದ ಎನ್ನುವುದೇ ಈ ಶರೀರದ ಒಂದು ಘಟಕ. ಏನ್ ಸ್ವಾಮಿ ಇದು ಆನಂದ? ಈ ಶಬ್ದ ನೀವು ಅರ್ಥ ಮಾಡಿಕೊಳ್ಳದೆ ಹೋದರೆ ದೊಡ್ಡ ಅಪರಾಧವಾಗುತ್ತದೆ. ಏನು ಅಂದ್ರೆ, ಆನಂದಮಯ ಕೋಶ ಆತ್ಮನ ಪ್ರತಿಬಿಂಬ. ಆತ್ಮಾನ ಸ್ಯಾತ್ ನಾನ, ಕನ್ನಡ ಆಗಿರೋದು ನಾನ, ಆದ್ರೆ ನಾನು ಪ್ರತಿಬಿಂಬ ಅಲ್ಲ, ಅದು ನಾನ, ಆದ್ರೆ ನಾನು ಪ್ರತಿಬಿಂಬ ಅಲ್ಲ. ಹೇಗೋ ಈ ಆನಂದಮಯ ಕೋಶ ಇದು ಆತ್ಮನ ಪ್ರತಿಬಿಂಬ. ಝಲಕ್ ಒಂದು ಕ್ಷಣ ಅನ್ನೋದು ಯಾಕೆ ಮೂಡಬೇಕಾಗಿತ್ತು? ಮೂಡದೆ ಹೋಗಿದ್ರೆ ನಮ್ಗೆ ಈ ಸಂಸಾರದ ತಾಪತ್ರವೇ ಇರ್ತಿದ್ದಿಲ್ಲ. ಅದು ಒಂದು ಕ್ಷಣ ಅನ್ನೋದು ಯಾಕೆ ಮೂಡಬೇಕಾಗಿತ್ತು? ಮಾಯಾ, ಅಜ್ಞಾನ, ಅವಿದ್ಯಾ, ಮಳೆ ಏನ್ ಬರ್ತದ? ಆನಂದ ಪ್ರತಿಬಿಂಬ ಚುಂಬಿತ, ಇಡೀ ಆನಂದಮಯ ಕೋಶ ಇದೆಯಲ್ಲ, ಯಾವುದನ್ನು ಕಾರಣ ಶರೀರ ಅಂತೀವಿ, ಇದು ತುಂಬಿಕೊಂಡ್ಬಿಟ್ಟಿದೆ, ತುಂಬಿಕೊಂಡ್ಬಿಟ್ಟಿದೆ. ಯಾವುದರಿಂದ? ಪ್ರತಿಬಿಂಬ. ಆವಾಗ ತಿಳಿಯಿತು, ಪ್ರತಿಬಿಂಬಿತವಾಗಿ ತಿಳಿಯಿತು. ತಿಳಿದಿಲ್ಲ, ಪ್ರತಿಬಿಂಬಿತವಾಗಿ ತಿಳಿದಿಲ್ಲ. ಸುಖ ಅನಿಸ್ತು, ಪ್ರತಿಬಿಂಬಿತವಾಗಿ ಸುಖ ಅನಿಸ್ತು. ಅಂದ್ರೆ ಆನಂದಮಯ ಕೋಶದಲ್ಲಿ ವ್ಯಕ್ತವಾಗುವ ಎಲ್ಲ ಅನಿಸಿಕೆಗಳು ಕೂಡ ತನ್ಮೂಲಕವಾಗಿ ವಿಜ್ಞಾನಮಯ, ತನ್ಮೂಲಕವಾಗಿ ಮನೋಮಯ, ತನ್ಮೂಲಕವಾಗಿ ಪ್ರಾಣಮಯ, ತನ್ಮೂಲಕವಾಗಿ ಸ್ಥೂಲ ಶರೀರ ಅನ್ನಮಯ, ಎಲ್ಲವೂ ಕೂಡ ಪ್ರತಿಬಿಂಬಿತ. ಯಾವಕ್ಕೂ ಲೆಕ್ಕ ಇಲ್ಲ ಅಂತ ಅರ್ಥ. ನೋಡಿ, ಅದಕ್ಕೆ ಚಿತ್ರಗುಪ್ತ ಮಾತ್ರ ಲೆಕ್ಕ, ಅವನಿಗೆ ಆಡಿಟ್ ಮಾಡೋರು ಯಾರು ಇಲ್ಲ. ಏಕೆಂದ್ರೆ ಅವ್ರು ಯಾವ ಲೆಕ್ಕಕ್ಕೆ ಬರೋಂಗಿಲ್ಲ. ಮತ್ತು ಅವನ ಹತ್ರ ಅದು ಯಾಕಿರ್ಬೇಕಾಗಿತ್ತು? ಆ ಲೆಕ್ಕವನ್ನು ಸತ್ಯ ಅಂತ ತಿಳ್ಕೊಂಡು ಹೋದಂತಹ ಜೀವಾತ್ಮನ ಬಗ್ಗೆ ನಿರ್ಣಯ ಮಾಡ್ತಾನೆ ಚಿತ್ರಗುಪ್ತ. ಅದು ಬರೀ ಪ್ರತಿಬಿಂಬ, ಅದು ಬರೀ ತೋರಿಕೆ, ಅದು ಬರೀ ಭ್ರಾಂತಿ, ಅದು ಬರೀ ಅನಿಸಿಕೆ ಮಾತ್ರ, ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ ಅಂತ ತಿಳಿದವರನ್ನ ಆ ಚಿತ್ರಗುಪ್ತ ಅರ್ಥ ಹಿಡಿಯಂಗೇ ಇಲ್ಲ. ಆಗ ಓದ್ನಿಂದ ಎಲ್ಲ ಮುಗಿದಲ್ಲಿ ಓದು, ಬ್ಯಾಲೆನ್ಸ್ ಶೀಟ್ ನಿಲ್, ಕೊಡುವುದಿಲ್ಲ, ಕೊಟ್ಟಾಯ್ತು ತಗೊಳ್ಳೋದಿಲ್ಲ, ತಗೊಳ್ಳಾಯ್ತು ಕೊಡೋದು ಎಂದು ಉಳಿಯಲಿಲ್ಲ. ಈ ಪ್ರಪಂಚದಿಂದ ತೆಗೆದುಕೊಳ್ಳೋದಕ್ಕೆ ಒಂದು ಏನು ಉಳಿಯಲಿಲ್ಲ. ತುಂಬ ಹೇಳ್ತಾನೆ, ಅಷ್ಟು ಮೀರಿ ನಾನು ಇಷ್ಟು ಹೇಳಿದ ಮೇಲೂ ಕೂಡ ನನ್ನ ನೆನಪು ನಿಮಗೆ ಆಗುತ್ತಾದ್ರೆ ಒಂದು ದೀಪ ಹಚ್ಚಿ ನಮೋ ಎಂದು ಹೇಳಿದ್ವಿ ಅಂತ ಹೇಳ್ತಾರೆ. ನಿಮ್ಮಿಂದ ನನಗೇನು ಬೇಕಾಗಿಲ್ಲ, ನನ್ನಿಂದ ನಿಮಗೂ ಏನು ಬೇಕು ಕೊಡುವಂಥದ್ದು ಬಾಕಿ ಉಳಿದಿಲ್ಲ. ಎಲ್ಲ ಮುಗಿಸಿ ಬಿಡ್ತೇನೆ ಹೋಗ ಅಂತ ಮನ್ ಕೊಟ್ಟಿಲ್ಲ. ಡಿ ಬಿ ಜಿ ಅವರ ಸೋದರ ಮಾವ, ಡಿ ಬಿ ಜಿ ಅವರ ಸೋದರ ಮಾವನ ಜ್ಞಾಪಕಾರ್ಥವಾಗಿ ಮಂಕುತಿಮ್ಮನ ಕಗ್ಗ ಬರ್ತಿತ್ತು. ಅವರ ಜ್ಞಾಪಕಾರ್ಥವಾಗಿ ಆ ಮಂಕುತಿಮ್ಮ ಮಂಕುತಿಮ್ಮ ಇಲ್ಲ ತಿಮ್ಮ ಅದು ತಿಮ್ಮ ತಿಮ್ಮೇಗೌಡ. ಏನು ಡಿ ಬಿ ಜಿ ಏನದು? ಡಿ ಬಿ ಗುಂಡಪ್ಪ. ದೇವನಹಳ್ಳಿ ದೇವನಹಳ್ಳಿ ಏರ್ಪೋರ್ಟ್ ಏರ್ಪೋರ್ಟ್ ಒಳಗ ಹೇಳಿದ್ರಿಲ್ಲ ಅವ್ರ ಮಗಳ ಬಂದಿದ್ ಮಂದಿ ಆನಂದ ಪ್ರತಿಬಿಂಬ ಚುಂಬಿತ ತನುಗು ವೃತ್ತಿಗಿ ತಮೋಚೃಂಭಿತ. ಇದೇನಾಗಿದೆ? ತಮಃ ಉಚ್ಛೃಂಭಿತ ಆಯ್ತು ಬಿಡಿ ಸ್ವಾಮಿ. ಅದು ಪ್ರತಿಬಿಂಬ ಮೂರ್ತು ಇಷ್ಟಕ್ಕೆ ಮೆರವಣಿಗೆ ಮಾಡಬೇಕಾಯ್ತದೆ ನೋಡಿದ್ರೆ ಮೆರವಣಿಗೆ ಎಷ್ಟಿದೆ. ತಾನು ಪ್ರವೇಶವಾಗಿ ತನ್ನಿಂದ ಮತ್ತು ವಿಜ್ಞಾನಮಯ ಕೋಶ ಪ್ರವೇಶ ಆಗಿ ಅಲ್ಲಿಂದ ಮತ್ತು ಮನೋಮಯ ಕೋಶ ಪ್ರವೇಶ ಆಗಿ ಇಷ್ಟೆಲ್ಲ ಯಾಕೆ ಬೆಳೆಯಬೇಕಾಗಿತ್ತು? ಯಾಕೆ ಬೆಳೀತು ಇಷ್ಟೆಲ್ಲ ಯಾಕೆ ಬೆಳೆಯುವುದಿಲ್ಲ ನೋಡ್ರಿ? ನಾನು ಹೇಳ್ತೀನಿ ನಿಮಗೆ. ಸೂರ್ಯನ ಪ್ರಥಮ ಕಿರಣ ಸರೋವರದಲ್ಲಿ ಬೀಳ್ತದೆ ಅಂತ ಇಟ್ಕೊಡ್ತು. ಸರೋವರದಲ್ಲಿ ಮಾತ್ರ ಬೀಳ್ತದೆ, ಏನೋ ಪ್ರತಿಯೊಂದು ಕೆರೆ ಕೆರೆಯಲ್ಲಿಯೂ ಬೀಳ್ತದೆ. ಸಂತೆರೆ ತೊಟ್ಟೆರೆ ಎಲ್ಲ ಕೆರೆಗಳಲ್ಲಿಯೂ ಕೂಡ ಒಂದೊಂದಾಗಿ ಕಿರಣಗಳು ಬೀಳ್ತಾವೆ. ಒಂದೊಂದು ಕೆರೆಯೂ ಕೂಡ ಒಂದೊಂದು ಅಲೆಯೂ ಕೂಡ ತನ್ನದೇ ಆದಂತಹ ಪ್ರತಿಫಲನವನ್ನು ಮಾಡ್ತದೋ ಇಲ್ಲೋ. ಆ ಒಂದೊಂದು ಪ್ರತಿಫಲನದಲ್ಲಿ ಒಂದೊಂದು ಒಂದೊಂದು ವಸ್ತು ಒಂದೊಂದು ಒಂದೊಂದು ಪ್ರಕಾಶವಾಗ್ತಾ ಹೋಗ್ತವೆ ಇಲ್ಲೋ. ಸೂರ್ಯನ ಮಾತ್ರ ಈ ಜಗತ್ತನ್ನು ಬೆಳಗುವುದಿಲ್ಲ. ಸೂರ್ಯನ ಪ್ರತಿಬಿಂಬಿತವಾದ ಕಿರಣಗಳು ವಾಸ್ತವಿಕವಾಗಿ ಬೆಳಗುತ್ತವೆ. ಸೂರ್ಯ ಎಲ್ಲೋ ಇನ್ನೂ ನಮ್ಮ ಕಣ್ಣಿನ ಉದಯನೇ ಆಗಿಲ್ಲ. ಅದು ಎಲ್ಲ ಕಡೆಗೂ ಬೆಳಕಿದೆ. ಎಲ್ಲಿಂದ ಬಂದು ಬೆಳಕಿದ್ದು? ಅಂದ್ರೆ ಪ್ರತಿಬಿಂಬ ಅಂತ ಸಾಕ್ಷಾರ ಮಾಡಬೇಡ್ರಿ ಅಂತ ನಮ್ಮ ಉದ್ದೇಶ ಹೇಳೋದು. ತಾತ್ಪರ್ಯ ಏನು? ಪ್ರತಿಬಿಂಬ ಅನ್ನೋದನ್ನ ಸಾಕ್ಷಾರ ಮಾಡಬೇಡ್ರಿ. ಅಯ್ಯೋ ಅದೇನ್ ಬಿಡಿ ಪ್ರತಿಬಿಂಬ. ಪ್ರತಿಬಿಂಬವೇ ಎಲ್ಲವನ್ನು ಬೆಳಕು. ಹೇಗೋ ಹಾಗೆ ಆತ್ಮನ ಪ್ರತಿಬಿಂಬ ಎಲ್ಲಿ? ಆನಂದಮಯ ಕೋಶ. ಆನಂದಮಯ ಕೋಶದಲ್ಲಿಯ ಆತ್ಮನ ಪ್ರತಿಬಿಂಬ ಪ್ರತಿಫಲಿತವಾಗಿ ಅದು ಇಡೀ ಈ ಸೃಷ್ಟಿಯನ್ನ ವಿಜ್ಞಾನಮಯ ಮನೋಮಯ ಪ್ರಾಣಮಯ ಅನ್ನಮಯ ಕೋಶ ಇಂದ್ರಿಯಗಳ ಮೂಲಕವಾಗಿ ಈ ಶಬ್ದ ಸ್ಪರ್ಶ ರೂಪರಸಗಂಧ ವಿಷಯಗಳನ್ನ ಬೆಳಗುತ್ತದೆ ನೋಡ. ಉಜೃಂಭಿತ, ಅದಕ್ಕೆ ಒಂದ ಶಬ್ದ ಆಗ್ಬೋದು. ಏನದು? ಉಜೃಂಭಿತ. ಹೌದಾ? ತಮಃ. ಈ ಇದರ ವೈಭವ ಅಲ್ಲ, ಉಜೃಂಭಿತ ಅಂದ್ರೆ ವೈಭವ. ಇದು ವೈಭವ ತಮೋಗುಣದಿಂದ ಪ್ರಧಾನವಾಗಿ ಬಂದದ್ದು. ಒಟ್ಟಾರೆ ತಾತ್ಪರ್ಯವಾಗಿ ನೋಡಿದರೆ ಸಂಸಾರ ತಮೋ ಪ್ರಧಾನ. ಒಟ್ಟಾರೆ ನೋಡಿದ್ರೆ ತಾತ್ಪರ್ಯ ಎಲ್ಲ ದುರ್ಯೋಧನ ವಂಶದವರೇ. ಸುಯೋಧನ ಅಂದ್ರೆ ಯಾರು ಸ್ವಾಮೀಜಿ? ಸುಯೋಧನ ದುರ್ಯೋಧನೆಗೆ ಇನ್ನೊಂದು ಹೆಸರು ಸುಯೋಧನ. ಏನು ನನಗನಿಸ್ತದ? ನನಗನಿಸ್ತದ ಅವನ ಹೆಸರು ಸುಯೋಧನ, ಅವನ ಗುಣಗಳಿಂದಾಗಿ ದುರ್ಯೋಧನ. ಇದಕ್ಕೆ ದೂರದಲ್ಲ ದುಷ್ಟತ ದೂಷಣಾರ್ಥಂ. ದೂ ಶಬ್ದ ದೂಷಣಾರ್ಥಂ. ಹಿಂ ದೂಷಯತಿ ಇತಿ ಹಿಂದೂ. ಏನು ಎಲ್ಲದನ್ನ ಹಿಂ ದೂಷಯತಿ ಇತಿ ಹಿಂದೂ. ಹಿಂ ಅಂದ್ರೆ ಅಪಶಬ್ದ. ಅಪಶಬ್ದ ಅಂದ್ರೆ ದುಷ್ಟ, ದುರಾಚಾರ, ಅತ್ಯಾಚಾರ, ಅನೈತಿಕತೆ ಇವೆಲ್ಲ ಹಿಂ ಅಪಶಬ್ದ. ಈ ಅಪಶಬ್ದವನ್ನ ದೂಷಿಸುವುದು ಯಾವುದು? ದೂಷಿಸುವುದನ್ನು ದೂರ ಮಾಡುವುದುಂಟು. ಅಪಶಬ್ದವನ್ನ ದೂರ ಮಾಡುವುದು ಯಾವುದು? ಅದು ಹಿಂದೂ. ಅಷ್ಟೇ ಉದ್ದೇಶ, ಧರ್ಮ ಸಿದ್ಧ ಮಾಡೋದಲ್ಲ. ಹಿಂ ಪೂಜ್ಯ ಸ್ವಾಮೀಜಿಯವರು ಹುಡುಕಿದ ಅರ್ಥ ಇದು, ಬೇರೆ ಎಲ್ಲೂ ಸಿಗುವುದಿಲ್ಲ ನಮಗೆ ಅರ್ಥ. ಪೂಜ್ಯ ಸ್ವಾಮೀಜಿಯವರ ಬುಕ್ಗಳಲ್ಲಿ, ಅವರ ವ್ಯಾಖ್ಯಾನಗಳಲ್ಲಿ ಹಿಂ ದೂಷಯತೆ ಇದು ಹಿಂದೂ. ಹಿಂ ಅಂದ್ರೆ ಅಪಶಬ್ದ. ಅಪಶಬ್ದ ಅಂದ್ರೆ ಅನೈತಿಕತೆ, ಅತ್ಯಾಚಾರ, ಅವ್ಯವಹಾರ, ಭ್ರಷ್ಟಾಚಾರ, ಅರಾಜಕತೆ, ಸಮತೋಲನವನ್ನು ಕಳೆದುಕೊಂಡಂತಹ ಸ್ಥಿತಿ, ಇದೆಲ್ಲವನ್ನು ದೂಷಣೆ ಮಾಡುತ್ತೆ. ಮೌಲ್ಯರಹಿತವಾದ ಜೀವನ. ಸೊ ತಮಃ ಉಜೃಂಭಿತ ವೃತ್ತಿ ಹೋಗಿ, ಈ ಪ್ರಪಂಚವೆಲ್ಲವೂ ತಮೋಗುಣ ಅಂತ ಹೇಳಿದ್ಯಾ, ಈ ಸೃಷ್ಟಿ ಎಲ್ಲವೂ ತಮೋಗುಣ ಅಂತ ಹೇಳ್ತಾ, ಇದರ ಅಲ್ಟಿಮೇಟ್ ರಿಸಲ್ಟ್ ಏನು? ಆನಂದ. ವೀರಪ್ಪನಿಗೆ ಇಷ್ಟು ಕೊಲೆ ಮಾಡಿ ಆನಂದ, ಇವರಿಗೆ ಇಷ್ಟೆಲ್ಲ ಕರುಡೆ ಮಾಡಿ ಆನಂದ, ಆ ವೈಟ್ ಕಾಲರ್ನವರಿಗೆ ಎಲ್ಲರಿಗೂ ಹಣ ನುಂಗಿ ಸ್ವಿಸ್ ಬ್ಯಾಂಕ್ ನೋಡಿದ್ರು ಆನಂದ, ಎಲ್ಲ ಅತ್ಯಾಚಾರನ ಇದ್ರು ಅರ್ಥವಿಲ್ಲ, ಎಲ್ಲವೂ ಅತ್ಯಾಚಾರವೇ, ಆದ್ರೆ ಆನಂದ ಪಡ್ತಾರೆ ನೋಡಿ, ಎಲ್ಲರೂ ಆನಂದ ಪಡ್ತಾರೆ. ಹೌದ, ಪ್ರಿಯಾದಿ ಗುಣತಃ, ಪ್ರಿಯಾದಿ ಗುಣತಃ ಸ್ವ ಇಷ್ಟಾರ್ಥ ಲಾಭೋದಯ. ಅವರವರಿಗೆ ಎಷ್ಟು ಲಾಭ ಆಗ್ತದೆ ಅನ್ನೋದನ್ನು ನೋಡ್ತಾರೆ ಎಲ್ಲರೂ, ಅವರವರಿಗೆ ಎಷ್ಟು ಲಾಭ ಆಗ್ತದೆ ಅದಕ್ಕಾಗಿ ಕಾಯ್ತಾ ಇರ್ತಾರೆ ಎಲ್ಲರೂ. ಪ್ರಿಯವನ್ನ ಗುರುತಿಸ್ತಾರೆ, ಪ್ರಿಯವನ್ನ ವ್ಯಕ್ತಪಡಿಸ್ತಾರೆ. ಆ ಪ್ರಿಯದೊಳಗೂ ಕೂಡ ಮತ್ತೆ ಮೂರು ಹಂತಗಳಿವೆ, ಪ್ರಿಯ, ಮೋದ, ಪ್ರಮೋದ. ಪ್ರಿಯ ಚೆನ್ನಾಗಿದೆ, ಮೋದ ಎಲ್ಲದಕ್ಕೂ ಇದೆ ತುಂಬ ಚೆನ್ನಾಗಿದೆ, ಪ್ರಮೋದ ಯೋ ನನಗೆ ಭಾರಿ ಇಷ್ಟ, ಇದು ಬಿಟ್ಟರೆ ನನಗೆ ಇನ್ನೊಂದು ಏನು ಇಷ್ಟ ಇಲ್ಲ ರೀ. ಪ್ರಮೋದ ಈ ತಮೋಗುಣದಿಂದ ಅಲ್ಲ, ಯಾವ ಆತ್ಮನ ಪ್ರತಿಬಿಂಬವು ಅಂತ ಆನಂದಮಯ ಕೋಶದಲ್ಲಿ ಮೂಡಿದೆಯೋ ಅದು ತಮೋಗುಣದಿಂದಾಗಿ ಮೂಡಿದ್ದಾಗಿದೆ. ಮತ್ತು ಅದು ಏನಾಗ್ತದೆ ಅಂತಂದ್ರೆ, ಪ್ರಿಯ ಮೋದ ಪ್ರಮೋದಗಳಾಗಿ ನಮ್ಮಿಂದ ಹೊರಗಡೆ ಬರ್ತದೆ. ಎಲ್ಲವೂ ತಮೋಗುಣದಿಂದ ಕೂಡಿದ್ದೆ, ಪ್ರಿಯವೂ ತಮಸ್ಸೆ, ಮೋದವೂ ತಮಸ್ಸೆ, ಪ್ರಮೋದವೂ ತಮಸ್ಸೆ. ಗುಣಗಳ ಆಟ ಅಂದ್ರೆ ಹೀಗಿದೆ, ಅಸಾಮಾನ್ಯವಾದ ಆಟ. ಇಷ್ಟಾರ್ಥ ಲಾಭೋದಯ ಸ್ಯಾತ್. ಇದರೊಳಗೆ ಒಳ್ಳೊಳ್ಳೆ ಕೆಲಸ ಮಾಡ, ಅದು ತಮಸ್ಸೆ, ಅದು ಪ್ರತಿಬಿಂಬಿತವೇ. ಆದ್ರೆ ಒಳ್ಳೊಳ್ಳೆ ಕೆಲಸ ಮಾಡಿದವರು ಇದ್ದಾರಲ್ವೋ, ಅವರವರು ಮಾಡಿದಂತಹ ಕೃತಿನಾಂ ಪುಣ್ಯಸ್ಯ ಅನುಭವೇ ವಿಭಾತಿ, ಅವರಿಗೆ ಪುಣ್ಯಗಳ ರೂಪದಲ್ಲಿ ಅನುಭವಗಳಾಗುತ್ತವೆ. ಯಾರಿಗೆ? ಒಳ್ಳೊಳ್ಳೆ ಕೆಲಸ ಮಾಡಬೇಕು. ಕೃತಿನ ಪುಣ್ಯಸ್ಯ ಅನುಭವೇ ವಿಭಾತಿ. ಯಾವಾಗ ಇವೆಲ್ಲ ಅವರಿಗೆ ಹೊಡಿತವೆ? ಯತ್ರ ತನುಬ್ರನ್ ಮಾತ್ರ ಸ್ವಯಂ ಆನಂದ ರೂಪ. ಯತ್ರ ಯಾವಾಗ ದೇಹವನ್ನ ಇವನು ಹೊಂದಿರುತ್ತಾನೆ, ಕೇಳಿ, ದೇಹವನ್ನ ಹೊಂದಿರುತ್ತಾನೆ, ಈ ದೇಹವು ನಾನು ಎನ್ನುವ ಎಚ್ಚರವನ್ನು ಹೊಂದಿರುತ್ತಾನೆ, ಆವಾಗ ಮಾತ್ರ ಅವನಿಗೆ ಆನಂದದ ಅನುಭವಗಳು ಆಗ್ತಾ ಇರ್ತವೆ. ಆನಂದಗಳು ಅವನವನ ಇಷ್ಟದಂತೆ, ಅವನವನ ಬಯಕೆಯಂತೆ ಆ ಆನಂದಗಳು ಅವನಿಗಾಗ್ತವೆ. ಅವನವನ ಬಯಕೆಗಳು, ಅವನವನ ಇಷ್ಟಗಳು ಅವರವರ ತಮಸ್ಸು ಗುಣವನ್ನು ಆಶ್ರಯಿಸಿಕೊಂಡಿರ್ತಾರೆ. ಆ ತಮಸ್ಸು ಆತ್ಮನ ಪ್ರತಿಬಿಂಬದಿಂದ ಚೇತನೆಗೊಳ್ಳುವಿಕೆ. ಅನ್ಯಥಾ ಮೂರು ಗುಣಗಳು ಕೂಡ ಜಡ, ಮೂರು ಗುಣಗಳು ಜಡ, ಅವು ಚೈತನ್ಯ ಯಾರು ಕೊಟ್ರು? ಯಾರು ಕೊಟ್ರು? ಆತ್ಮ ಅಲ್ಲ. ಅದಕ್ಕೆ ಒಂದು ಶಬ್ದ ನೀವೇನಾದ್ರು ಅಯ್ಯೋ ಬಿಡಿ ಸ್ವಾಮಿ ಪ್ರತಿಬಿಂಬ, ಎಲ್ಲಾನು ಪ್ರತಿಬಿಂಬದನ್ನೇ. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ, ಎಂತ ಸ್ತೋತ್ರ! ಸಮಸ್ತ ವಿಶ್ವವು ದರ್ಪಣ ದೃಶ್ಯಮಾನ ನಗರಿ. ಅದು ಸ್ವಯಂ ಆನಂದ ರೂಪ ಭೂತ್ವ ಪ್ರಯತ್ನ ವಿನಾ ನಂದತಿ ಸಾಧು, ಸಾಧು ನಂದತಿ. ನಾವು ಏನು ಪ್ರಯತ್ನವನ್ನು ಮಾಡದೆ ಆನಂದಿಸ್ತಾ ಇರ್ತೀವಿ. ಏನು ಪ್ರಯತ್ನ ಮಾಡೋದಿಲ್ಲ. ಹಾ, ಏನು ಚಂದದ ರಾತ್ರಿ ನಕ್ಷತ್ರಗಳು, ಏನು ಪ್ರಯತ್ನ ಮಾಡಿದ್ರಿ? ಅಯ್ಯೋ ಹೂ ಎಷ್ಟು ಚಂದ ಅರಳಿದೆಯಲ್ಲ, ಏನು ಪ್ರಯತ್ನ ಮಾಡಿದ್ರಿ? ಪ್ರಯತ್ನ ವಿನ ಆನಂದತೆ, ಬಟ್ ಬ್ರಾಕೆಟ್ ಒಳಗೆ ಅದೆಲ್ಲ ಯಾರದು? ಪ್ರತಿಬಿಂಬಿತ ಆನಂದ. ಆನಂದಮಯ ಕೋಶ ಏನಿದು? ಪ್ರತಿಬಿಂಬಿತ ಆನಂದಮಯ ಕೋಶ ಅಷ್ಟೇ. 210ನೇ ಶ್ಲೋಕ. ಆನಂದಮಯ ಕೋಶಸ್ಯ ಸುಷುಪ್ತ ಸ್ಫೂರ್ತಿ ಉತ್ಕಟ ಸ್ವಪ್ನ ಜಾಗರ ಯೋರಿಷದ ಇಷ್ಟ ಸಂದರ್ಶನಾದಿನ ನೈವಾಯಮಾನಂದಮಯ ಪರಾತ್ಮ ನೈವಾಯಮಾನಂದಮಯ ಪರಾತ್ಮ. ನಿಮ್ದ್ರೊಳಗ 211 200 ಇದೆಯಲ್ಲ, ನೈ ನೈವಾಯಮಾನಂದಮಯ ಪರಾತ್ಮ ನೈವಾಮಾನಂದ ಅಯ್ಯಂ ಬೇಕಲ್ಲಿ ನೈವಾನಂದಮಯ ಪರಾತ್ಮ. ಇದು ಇದು ಕಡಿಮೆ ಆಗ್ತದೆ ನೋಡ್ರಿ, ಛಂದಸ್ ಕಡಿಮೆ ಆಗ್ತದೆ. ನೈವಾಯಮಾನಂದಮಯ ಪರಾತ್ಮ ಸೋಪಾಧಿಕತ್ವ ಪ್ರಕೃತೇ ವಿಕಾರಾತ್ ಕಾರ್ಯತ್ವ ಹೇತೋ ಸುಕೃತ ಕ್ರಿಯಾಯಾಃ ವಿಕಾರ ಸಂಘಾತ ಸಮಾಹಿತತ್ವ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ.